ಆಕಾಶವಾಣಿ ಹಾಸನ. ಈಗ ವೇಳೆ 6:50. ಕೇಳಿದರೆ ಇನ್ನು ಮುಂದೆ ಆಲಿಸಿ ರೈತರಿಗಾಗಿನ ಕಾರ್ಯಕ್ರಮ ಕೃಷಿರಂಗ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಭೂಮಿಯ ವಿವಿಧ ದಾಖಲಾತಿಗಳು ಹಾಗೂ ಅದರ ಮಹತ್ವ ಈ ಕುರಿತಂತೆ ಅರಕಲಗೂಡು ತಾಲೂಕು ರಾಮನಾಥಪುರದ ಕಂದಾಯ ಇಲಾಖೆಯ ನಿವೃತ್ತ ಉಪ ತಹಸೀಲ್ದಾರ್ ಜಿಆರ್ ರಾಜು ಅವರೊಂದಿಗಿನ ಸಂದರ್ಶನದ ಮೊದಲನೇ ಭಾಗವನ್ನು ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಭೂಮಿಯ ದಾಖಲಾತಿಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಕೃಷಿಕರಾದಂತಹ ನಮಗೆ ಕೃಷಿಯ ಭೂಮಿ ಇರುತ್ತೆ, ಅದು ನಮ್ಮ ಸ್ವಂತ ಭೂಮಿ ಆಗಿರಬಹುದು ಅಥವಾ ಗೇಣಿಗೆ ಪಡೆದಿರುವಂತದ್ದಾಗಿರಬಹುದು. ಇದೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ನಮ್ಮ ಭೂಮಿ ಇದು ಅಂತ ಹೇಳಿಕೊಳ್ಳಿಕ್ಕೆ ಒಂದಷ್ಟು ದಾಖಲಾತಿಗಳ ಅಗತ್ಯ ಇರುತ್ತೆ. ಆ ದಾಖಲಾತಿಗಳು ನಮ್ಮಲ್ಲಿ ಇದ್ದೋ ಅಂತ ಹೇಳಿದ್ರೆ ಮಾತ್ರ ಅದನ್ನ ಬಹಳ ಧೈರ್ಯವಾಗಿ ನಾವು ಹೇಳ್ಕೊಳ್ಬಹುದು. ಈ ನಿಟ್ಟಿನಲ್ಲಿ ಏನೆಲ್ಲ ದಾಖಲಾತಿಗಳು ಇರುತ್ತೆ, ಅವುಗಳ ಮಹತ್ವ ಏನು, ಎಲ್ಲಿ ಅವುಗಳ ಬಳಕೆ ಆಗುತ್ತೆ, ಎಲ್ಲಿ ಅದನ್ನ ಪಡಿತಕ್ಕಂಥದ್ದು, ಪಡೆದು ಅದನ್ನ ಹೇಗೆ ನಾವು ಇಟ್ಕೊಳ್ಬೇಕು, ಅದರಲ್ಲಿ ಏನೆಲ್ಲ ಮಾಹಿತಿ ಇರುತ್ತೆ, ಆ ಮಾಹಿತಿ ಏನೆಲ್ಲ ಅಂಶಗಳನ್ನ ಒಳಗೊಂಡಿರುತ್ತೆ, ಒಂದು ಭೂಮಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ನಾವು ದಾಖಲಾತಿಗಳಲ್ಲಿ ಹೊಂದಿರ್ತೇವೆ ಅನ್ನುವಂಥ ವಿಚಾರಗಳನ್ನು ಇವತ್ತು ವಿವರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಈ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ರಾಮನಾಥಪುರದ ನಿವೃತ್ತ ಉಪ ತಹಸೀಲ್ದಾರ್ ಆಗಿರ್ತಕ್ಕಂತಹ ಜಿಆರ್ ರಾಜು ಅವರು. ರಾಜು ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಕೃಷಿ ಭೂಮಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದಾಖಲಾತಿಗಳು ಇರುತ್ತೆ. ಹೌದು, ಅದನ್ನ ನಾವು ಪಹಣಿ ಅಂತ ಹೇಳಿ ಕರಿತೀವಿ, ಖಾತೆ ಅಂತ ಹೇಳಿ ಕರಿತೀವಿ, ಸರ್ವೆ ನಂಬರ್ ಅಂತ ಹೇಳಿ ಕರಿತೀವಿ, ಮತ್ತಿನ್ನೂ ಬೇರೆ ಬೇರೆ ಬೇರೆ ಬೇರೆ ತರದ್ದಿರುತ್ತೆ. ಇದೆಲ್ಲದರ ಪರಿಚಯವನ್ನ ಮಾಡಿಕೊಡ್ಬೇಕು. ನಮ್ಮ ಕೃಷಿಕರಿಗೆ ಈ ದಾಖಲಾತಿಗಳು ಎಷ್ಟು ಮುಖ್ಯ, ಅವುಗಳ ಮಹತ್ವ ಏನು, ಯಾಕೆ ಅದು ಇರಬೇಕು, ಇರುವಂತಹ ದಾಖಲಾತಿಗಳು ಎಷ್ಟರ ಮಟ್ಟಿಗೆ ಸರಿಯಾಗಿರಬೇಕು ಅನ್ನುವಂತಹ ವಿಚಾರಗಳನ್ನು ಕೂಡ ತಾವು ತಿಳಿಸಿಕೊಡ್ಬೇಕು. ಈ ಎಲ್ಲಾ ದಾಖಲಾತಿಗಳು ಕೂಡ ನಮಗೆ ದೊರೆತಕ್ಕಂಥದ್ದು ಕಂದಾಯ ಇಲಾಖೆಯಿಂದ. ಹೌದು, ಇದೆಲ್ಲದರ ನಿರ್ವಹಣೆಯನ್ನು ಕೂಡ ಕಂದಾಯ ಇಲಾಖೆ ಅನ್ನುವಂಥದ್ದು ಮಾಡುತ್ತೆ. ಈ ಕಂದಾಯ ಇಲಾಖೆ ಅಂದ್ರೆ ಏನು, ಹೇಗೆ ಇದು ಪ್ರಾರಂಭ ಆಯಿತು, ಅಲ್ಲಿಂದ ಇವತ್ತಿನ ನಮ್ಮ ಮಾತುಕತೆಯನ್ನ ಪ್ರಾರಂಭ ಮಾಡೋಣ. ಆಯ್ತು ಸರ್. ಈ ಕಂದಾಯ ಇಲಾಖೆ, ಇದಕ್ಕೆ ಮಾತೃ ಇಲಾಖೆ ಅಂತ ಹೇಳ್ತಾರೆ. ಮಾತೃ ಇಲಾಖೆ ಅಂದ್ರೆ ಹಿಂದಿನ ಬಹುತೇಕ ಇಲಾಖೆಗಳು ಈ ಕಂದಾಯ ಇಲಾಖೆಯ ವಿಲೀನತೆಯಲ್ಲಿ ಇದ್ದಂತ ಒಂದು ವ್ಯವಸ್ಥೆ. ಈಗಿರ್ತಕ್ಕಂಥ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಇರಬಹುದು, ಟ್ರೆಜರಿ ಇರಬಹುದು ಅಂದ್ರೆ ಜಿಲ್ಲಾ ಖಜಾನೆ, ಮತ್ತೆ ಮೋಜಣಿ ಇಲಾಖೆ ಇರಬಹುದು, ಅಥವಾ ಹಣಕಾಸಿನ ವ್ಯವಸ್ಥೆ ಇರತಕ್ಕಂಥದ್ದಾಗಬಹುದು, ಇದೆಲ್ಲವೂ ಕಂದಾಯ ಇಲಾಖೆಯ ಅಧೀನದಲ್ಲಿಯೇ ಕೆಲಸ ನಿರ್ವಹಿಸ್ತಾ ಇತ್ತು. ಇದು ಕಾಲಕ್ರಮೇಣ ಅಧಿಕಾರ ವಿಕೇಂದ್ರೀಕರಣ ಮತ್ತು ರೈತರಿಗೆ ಸಹಾಯ ಮಾಡುವಂತ ಉದ್ದೇಶದಿಂದ ಈ ಇಲಾಖೆಗಳೆಲ್ಲ ಬೇರೆ ಬೇರೆ ಆಗ್ತಾ ಬಂತು. ಈಗ ಉದಾಹರಣೆಗೆ, ಮೊದಲು ಈಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯನ್ನು ನಿರ್ವಹಿಸಲಿಕ್ಕೆ ಗ್ರಾಮ ಲೆಕ್ಕಾಧಿಕಾರಿ ಕಂ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಅಂತಲೇ ಮೂಲ ಅದನ್ನ ಕೆಲಸ ನಿರ್ವಹಿಸ್ತಾ ಇದ್ರು. ಈಗ ಅದು ಪ್ರತ್ಯೇಕ ಆಯ್ತು. ಹೀಗೆ ಈ ಜಮೀನಿನ ವ್ಯವಸ್ಥೆ ಯಾಕಪ್ಪ ಇಷ್ಟೊಂದು ಮಹತ್ವ ಉಳ್ಳದಾಗಿತ್ತು ಅಂತ ಅಂದ್ರೆ, ಮಹಾರಾಜರ ಕಾಲದಿಂದಲೂ ದೇಶದ ಅಭಿವೃದ್ಧಿಗೆ ಅಥವಾ ರಾಜ್ಯದ ಅಭಿವೃದ್ಧಿಗೆ ಬರ್ತಕ್ಕಂತ ಹಣಕಾಸಿನ ಮೂಲ ಅದು ಭೂಮಿಯಿಂದಲೇ ಬರಬೇಕಾಗಿತ್ತು. ಹೌದು, ಆವತ್ತು ಬೇರೆ ಇನ್ನು ಯಾವ ಮೂಲದಿಂದಲೂ ಹಣಕಾಸಿನ ಉತ್ಪನ್ನ ಇರಲಿಲ್ಲ. ಹಾಗಾಗಿ ಇದನ್ನೇ ಮುಖ್ಯವಾಗಿ ಇಟ್ಕೊಂಡು ಅದನ್ನು ಅಭಿವೃದ್ಧಿಪಡಿಸಿ ಅದರಿಂದ ಕಂದಾಯವನ್ನು ವಸೂಲಿ ಮಾಡಿ ದೇಶದ ಅಭಿವೃದ್ಧಿಗಾಗಿ ಬಳಸ್ತಾ ಇದ್ರು. ಈ ಭೂಮಿಯ ಅಳತೆ ಪ್ರಾರಂಭದಲ್ಲಿ ಮಾಡಿದ್ದು ಶೇರ್ಷಹನ ಕಾಲದಲ್ಲಿ ಇದನ್ನು ಅಳತೆ ಮಾಡಿದ್ರು ಎಂಬುದಾಗಿ ನಮಗೆ ಕಂದಾಯ ಇಲಾಖೆ ದಾಖಲೆಗಳು ಹೇಳ್ತವೆ. ಅಲ್ಲಿಂದ ನಾವು ಮುಂದೆ ಬರುವಾಗ ಒಂದು ಗಾದೆ ಮಾತು ಹೇಳ್ತಾ ಇದ್ರೆ, ಅಕ್ಬರನ ಕಾಲದಲ್ಲಿ ಒಂದ್ಸಲ ರಾಜನು ಮಂತ್ರಿನು ಆ ಊರಿನ ಕ್ಷೇಮ ವಿಚಾರಿಸಿ ಮಾಡೋದಕ್ಕೋಸ್ಕರ ಊರಲ್ಲೆಲ್ಲ ಸುತ್ತಾಡ್ತಾ ಇದ್ರಂತೆ ವೇಷ ಮರೆಸ್ಕೊಂಡು. ಅಂತ ಸಂದರ್ಭದಲ್ಲಿ ಈ ಊರಿನ ಜನರೆಲ್ಲ ಮಧ್ಯದಲ್ಲಿ ಬೆಂಕಿ ಹಾಕೊಂಡು ಕುಣಿತ ಕುಣಿತ ಹಾಡು ಹೇಳ್ತಾ ಇದ್ರಂತೆ. ಹೇಳರಿಲ್ಲ ಕೇಳರಿಲ್ಲ ಕೋಲಣ್ಣ ಕೋಲೆ, ಕಂದಾಯ ಇಲ್ಲ ಕಾಣ್ಕಿಲ್ಲ ಕೋಲಣ್ಣ ಕೋಲೆ ಅಂತ. ಆಗ ಈ ರಾಜನಿಗೂ ಮಂತ್ರಿಗೂ ಅರ್ಥ ಆಯ್ತಂತೆ. ಅಂದ್ರೆ ಅವ್ರು ಏನ್ ಬೆಳ್ಕೊಂಡು ತಿಂತಾ ಇದ್ರು ಈ ಜಮೀನು, ಅದಕ್ಕೆ ಒಂದು ಕಂದಾಯ ಅಂತ ನಿಗದಿ ಮಾಡುವಂತ ವ್ಯವಸ್ಥೆ ಅಲ್ಲಿಂದ ಪ್ರಾರಂಭವಾಯಿತು ಎಂಬುದಾಗಿ ಹೇಳ್ತಾರೆ. ಈ ಭೂಮಿ ವ್ಯವಸ್ಥೆಗಳ ಬಗ್ಗೆ ನಾವು ತಿಳಿತಾ ಇದ್ರೆ ಇದು ಒಂದು ದೊಡ್ಡ ಸಾಗರ ಇದ್ದ ಹಾಗೆ ಸರ್. ಹೌದು. ಈ ಭೂಮಿಯನ್ನ ಪ್ರಥಮವಾಗಿ 1863 ಇಸ್ವಿಯಲ್ಲಿ ಭೂಮಿಯ ಅಳತೆ ಪ್ರಾರಂಭ ಆಯಿತು ನಮ್ಮ ಕರ್ನಾಟಕದಲ್ಲಿ. ಇದು ಹರಿಹರದಿಂದ ಪ್ರಾರಂಭವಾಗಿ ಗುಂಡ್ಲುಪೇಟೆಯಲ್ಲಿ ಮುಕ್ತಾಯವಾಯಿತು. ಈ ಅಳತೆಯ ಅವಧಿ 36 ವರ್ಷಗಳು. ಓಹೋ, 36 ವರ್ಷ. 36 ವರ್ಷ ಹಿಡಿತು. ಬಹಳ ಸುದೀರ್ಘವಾದಂತ ಅಳತೆ ಕಾರ್ಯ. ಈ ಕಂದಾಯ ಭಾಷೆಯಲ್ಲಿ ಕನ್ನಡ ಭಾಷೆಗಿಂತ ಮರಾಠಿ ಭಾಷೆಗಳೇ ಹೆಚ್ಚು ಪ್ರಚಲಿತವಾಗಿ ಇದೆ. ಕಾರಣ ಏನಪ್ಪ ಅಂದ್ರೆ ಮೋಜಿನಿಯಲ್ಲಿ ಅನುಭವಿಯಾದಂತ ಕನ್ನಡದ ಮೋಜಿನಿದಾರರ ಅವತ್ತು ಯಾರು ಇರಲಿಲ್ಲ. ಹಾಗಾಗಿ ಮಹಾರಾಷ್ಟ್ರ ಸರ್ಕಾರದ ಒಂದು ಸಹಾಯ ಪಡ್ಕೊಂಡು ಅವ್ರ ಮೂಲಕವಾಗಿಯೇ ಈ ಭೂಮಿ ಅಳತೆ ಮಾಡಿದ್ರಿಂದ ಬಹುತೇಕ ಮರಾಠಿಯ ಭಾಷೆಗಳು ಕನ್ನಡದಲ್ಲಿ ಸೇರಿದೆ. ಉದಾಹರಣೆಗೆ ಆಕಾರ್ ಬಂದು, ಕೇತ್ವಾರು, ಪೈಸಲ್ ಪತ್ರಿಕೆ, ಬಂಜರ್ ತಕ್ತೆ, ಬಾಗಾಯ್ತು, ತರಿ ಇತ್ಯಾದಿ ಇತ್ಯಾದಿ ಬಹಳಷ್ಟು ಸೇರಿದೆ. ಅಂತ ಅಂದ್ರೆ ಈಗ ಆ ಭಾಷಿಕರು ನಮ್ಮ ಭೂಮಿಯನ್ನ ಅಳತೆ ಮಾಡಿದ ಪರಿಣಾಮವಾಗಿ ಅದನ್ನ ಹಾಗೇನೆ ದಾಖಲಾತಿ ಮಾಡಿದ್ರು, ಅವರ ಭಾಷೆಯಲ್ಲಿ ದಾಖಲಾತಿ ಮಾಡಿದ್ರು. ಹೌದು, ಅದು ಇವತ್ತಿನವರೆಗೂ ಕೂಡ ಉಳಿದು ಹಾಗೆ ಉಳಿದಿದೆ. ಈಗ ನಮ್ ಜನರಿಗೂ ಹಾಗೆ ಹೇಳಿದ್ರೆ ಅರ್ಥ ಆಗ್ತದೆ, ನೀವು ಅಚ್ಚ ಕನ್ನಡದಲ್ಲಿ ಅವ್ರಿಗೆ ಹೇಳಿದ್ರೆ ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ಯಾಕೆಂತಂದ್ರೆ ಬಹಳ ವರ್ಷಗಳ ಕಾಲ ಬಳಕೆ ಮಾಡಿರೋದ್ರಿಂದ. ಈಗ ನಮ್ಮಲ್ಲಿ ಭೂಮಿ ಅಳತೆ ಮಾಡುವಂತವ್ರು ಇರ್ಲಿಲ್ವಾ? ಆಗವತ್ತಿಗೆ ಇರ್ಲಿಲ್ಲ. ಅದು ಕೂಡ ಒಂದು ಕೌಶಲ್ಯಯುಕ್ತವಾದ ಕೆಲಸ. ಮತ್ತೆ ಅವರು ಬಹಳ ಅತ್ಯುತ್ತಮವಾಗಿ ಅಚ್ಚುಕಟ್ಟಾಗಿ ಅವತ್ತು ಭೂಮಿಯನ್ನ ಅಳತೆ ಮಾಡಿಕೊಟ್ಟು ಹೋಗಿದ್ದಾರೆ. ಇದರ ನಿರ್ವಹಣೆಗಾಗಿ ಜಿಲ್ಲಾಧಿಕಾರಿಗಳು ಅಂತ ಈಗ ಏನು IAS ನ ನೇಮಕ ಮಾಡ್ತಾರೆ ಆತರ ಇರ್ಲಿಲ್ಲ. ಆಗ ಕಲೆಕ್ಟರ್ ಅಂತ ಇದ್ರು, ಅವರು ತಳಗಡೆ ಮೋಜಿನ್ದಾರ್ಗಳಿದ್ರು, ಸೇಕ್ತಾರ್ ಅಂತ ಹೇಳ್ತೀವಿ ನಾವೀಗ. ಈ ಸೇಕ್ತಾರ್ ಅಂದ್ರೆ ನಿಜವಾದ ಅವರಿಗೆ ಹೆಸರು ರಾಜಸ್ವ ನಿರೀಕ್ಷಕರು ಅಂತ. ರಾಜಸ್ವ ನಿರೀಕ್ಷಕರು ಅಂದ್ರೆ ರಾಜನಿಗೆ ಸಂಬಂಧಪಟ್ಟಂತ ಎಲ್ಲಾ ಸಂಪತ್ತನ್ನ ಕ್ರೋಢೀಕರಿಸುವಂತ ಅಧಿಕಾರಿ ಅಂತ. ರಾಜಸ್ವ ನಿರೀಕ್ಷಕ ನಿರೀಕ್ಷಕರು. ಇನ್ನು ಅಮಲ್ದಾರರು ಅಂತ ಹೇಳ್ತಾರೆ. ಅಂದ್ರೆ ಈಗಿನ ತಹಶೀಲ್ದಾರರಿಗೆ ಅಮಲ್ದಾರರು ಅಂತ. ಈಗ ಅಮಲು ಜಾರಿ ನಿರ್ದೇಶನಾಲಯ ಅಂತ ಹೇಗಿದೆ ಹಾಗೆ ಹೋಬಳಿಯ ಎಲ್ಲಾ ಜವಾಬ್ದಾರಿಕೆಯನ್ನ ನಿರ್ವಹಿಸತಕ್ಕಂಥವ್ರು ಅವರು ಆಗಿದ್ರು. ಇನ್ನ ಅದ್ರ ಮಧ್ಯದಲ್ಲಿ ಸಿರಸ್ತೆದಾರರು ಅಂತ ಇದ್ರು. ಅವರು ಕಂದಾಯ ಇಲಾಖೆಯಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ರು. ಇದ್ರ ಜೊತೆಗೆ ಗ್ರಾಮದಲ್ಲಿ ಇದ್ಕೊಂಡು ಕೆಲಸ ಮಾಡ್ತಾ ಇದ್ದಂಥವ್ರು ಪಟೇಲ್ರು, ಶಾನ್ಭೋಗ್ರು, ಕುಳುವಾಡಿಗಳು. ಬಾಲಾಭರತಿ ಸಿಸ್ಟಮ್ ಅಂತ ಇತ್ತು. ಅಂದ್ರೆ ಗ್ರಾಮದ ಅಷ್ಟೂ ಅಧಿಕಾರಿಗಳು ಸೇರಿ ಗ್ರಾಮದ ನಿರ್ವಹಣೆ ಮಾಡಿಕೊಂಡು ಮೇಲಾಧಿಕಾರಿಗಳಿಗೆ ವರದಿಯನ್ನ ಸಲ್ಲಿಸ್ತಾ ಇದ್ರು. ಇದು ಆವತ್ತಿನ ಒಂದು ಸಿಸ್ಟಮ್. ಸುಮಾರು 14 ಜನ ಅಧಿಕಾರಿ. ಹೌದು ಹೌದು ಹೌದು ಹೌದು. ಕಮ್ಮಾರ, ಕುಂಬಾರ, ಅಕ್ಕಸಾಲಿಗ, ಬಡಿಗ, ಇವರೆಲ್ಲರೂ ಗ್ರಾಮದ ಅಧಿಕಾರಿಗಳು. ಇವರೆಲ್ಲ ಗ್ರಾಮದ ಪರಿಚರ್ಯೆ ಮಾಡಿ ಕೆಲಸ ಮಾಡ್ತಾ ಇದ್ರು ಆವತ್ತಿಗೆ. ಈಗ ಭೂಮಿಯ ಅಳತೆಯನ್ನ ಮಾಡಿದ್ರು ಅಂತ ಹೇಳಿದ್ರಲ್ಲ, ಹೌದು ಸರ್, ಹೇಗೆ ಅಳತೆಯನ್ನ ಮಾಡಿದ್ರು, ಎಲ್ಲಿಂದ ಪ್ರಾರಂಭ ಮಾಡಿದ್ರು, ಮತ್ತೆ ಈಗ ಒಂದು ಊರು ಅಂತ ಹೇಳಿದ್ರೆ ಏನೇನ್ ಅಳತೆಯನ್ನ ಮಾಡಿದ್ರು? ನಾನು ಹೇಳಿದೆ, ನಾವು ಮೊದಲು ಇದು ಹರಿಹರದಿಂದ ಪ್ರಾರಂಭ ಮಾಡಿದ್ರು. ಭೂಮಿಯ ಪ್ರತಿಯೊಂದು ಇಂಚು ಜಾಗವನ್ನು ಬಿಡದೇನೆ ಅವರು ಅಳತೆ ಮಾಡಕ್ಕೆ ಶುರು ಮಾಡಿದ್ರು. ಈಗ ಒಂದು ಊರಿಂದ ಅಳತೆ ಅಂದ್ರೆ ಆ ಊರಿಗೆ ಸಂಬಂಧಪಟ್ಟಂತ ಪ್ರತಿ ಜಾಗವನ್ನು ಬಿಡದೇನೆ ಅಳತೆ ಮಾಡಿ ಗುರುತು ಮಾಡಿದ್ದಾರೆ. ಗೋಮಾಳ ಜಮೀನು ಅಂತ ಗುರುತು ಮಾಡಿದ್ದಾರೆ. ರಸ್ತೆ, ಕಾಲ್ದಾರಿಗಳು, ಬಂಡಿದಾರಿಗಳು, ತೋಟ, ನೀರು ಹರಿಯುವಂತ ಮೂಲಗಳು, ಹೀಗೆ ಅದೆಲ್ಲ ಸೇರಿ ಒಂದು ಗ್ರಾಮ ನಕ್ಷೆ ಅಂತ ಮಾಡಿದ್ದಾರೆ. ಅದೇ ಮೂಲ ಆ ಗ್ರಾಮಕ್ಕೆ. ಈ ರೀತಿಯಾಗಿ ಗ್ರಾಮಗಳಿಗೆ ಎಲ್ಲ ಸೇರ್ತಾ ಬಂದ್ರೆ ಆಮೇಲೆ ಹೋಬಳಿ, ತಾಲೂಕು, ಇದೆಲ್ಲ ಈ ಎಲ್ಲ ನಕ್ಷೆಗಳನ್ನ ನಿರ್ವಹಿಸ್ತಕ್ಕಂಥವ್ರು ಈಗ ತಾಲೂಕು ಕಚೇರಿಯಲ್ಲಿರ್ತಕ್ಕಂತ ಉಪನಿರ್ದೇಶಕರು ADLR ಅಂತ ಹೇಳಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಅಂತ. ಹಾಗೆ ಜಿಲ್ಲೆನಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಇರ್ತದೆ. ಇವರು ಅದರ ಎಲ್ಲ ನಿರ್ವಹಣೆಯನ್ನ ಮಾಡ್ತಾರೆ. ಇತ್ತೀಚೆಗೆ ಅದನ್ನು ಗಣಕೀಕರಣಗೊಳಿಸಿ ಸುಲಭವಾಗಿ ಜನರಿಗೆ ಸಿಕ್ಕ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. 1863 ಏನು ಅಳತೆಯನ್ನ ಮಾಡಿದ್ರು ನಮ್ಮ ಕರ್ನಾಟಕದ ಭೂಮಿಯನ್ನು, ಇವತ್ತಿಗೂ ಕೂಡ ಅದೇ ಆಧಾರ. ಅದಾದ್ಮೇಲೆ ಈಗ ಭೂಮಿ ಅನೇಕ ಬದಲಾವಣೆ ಆಗಿದೆ. ಈಗೇನು, ಆವತ್ತು ಅಳತೆ ಮಾಡುವಾಗ ಖುಷ್ಕಿ ಜಮೀನಿತ್ತು, ಅಂದ್ರೆ ನೀರಾವರಿ ಇಲ್ಲದೆ ಇರತಕ್ಕಂತ ಬಂಜರು ಭೂಮಿಯಾಗಿತ್ತು. ಈಗ ಬೇರೆ ಬೇರೆ ಮೂಲದಿಂದ ಈಗ ನೀರು ಬಂದಿದೆ. ಈಗ ಡ್ಯಾಮ್ ಇಂದ ನೀರು ಬಂದಿರಬಹುದು, ಬೋರ್ವೆಲ್ ಇಂದ ನೀರು ಬಂದಿರಬಹುದು, ಅಥವಾ ಬೇರೆ ಮೂಲದಿಂದ ಬಂದಿರಬಹುದು. ಈಗ ಖುಷ್ಕಿ ಹೋಗಿ ತರಿ ಆಗಿದೆ. ಈ ತರಿ ಇದ್ದದ್ದು ಭಾಗಾಯಿತು ಆಗಿದೆ. ಮತ್ತೆ ಇನ್ ಕೆಲವು ಜಮೀನೆಲ್ಲ ಈಗ ಭೂ ಪರಿವರ್ತನೆ ಆಗಿ ಹೋಗ್ಬಿಟ್ಟಿದೆ. ಏನು, ವ್ಯವಸಾಯದ ಜಮೀನನ್ನ ವ್ಯವಸಾಯೇತರ ಉಪಯೋಗಕ್ಕೋಸ್ಕರ ಈಗ ಉಪಯೋಗಿಸ್ತಾ ಬಂದಿದ್ದಾರೆ. ಹೀಗಾಗಿ ಸರ್ವೆ ರೀಸೆಟಲ್ಮೆಂಟ್ ಅಂತ ಆದ್ರೆ ಸರ್ಕಾರಕ್ಕೂ ಆದಾಯ ಜಾಸ್ತಿ ಬರ್ತದೆ, ಮತ್ತೆ ಭೂಮಿಯು ಕೂಡ ಇವತ್ತಿನ ಏನ್ ಗುಣಮಟ್ಟ ಇದೆ ಅದಕ್ಕೆ ಅನುಸಾರವಾಗಿ ನಡೀತದೆ. ಆದ್ರೆ ಇತ್ತೀಚೆಗೆ ಸರ್ಕಾರಕ್ಕೆ ಭೂಮಿಯಿಂದ ಬರ್ತಕ್ಕಂಥ ಆದಾಯದಿಂದ ಅಂತ ಏನು ಉಪಯೋಗ ಆಗಂತದಿಲ್ಲ, ಬೇರೆ ಬೇರೆ ಆದಾಯ ಮೂಲ ಇಲ್ಲದೆ ಇರೋದ್ರಿಂದ. ಇದನ್ನ ಕೆಲವರು ಅಧಿಕಾರಿಗಳು ಏನ್ ಹೇಳ್ತಾರೆ ಅಂದ್ರೆ, ಸರ್ಕಾರದಿಂದ ಅವ್ರಿಗಿರ್ತಕ್ಕಂತ ಜಮೀನನ್ನ ದಾಖಲೆಗಳನ್ನ ನಿರ್ವಹಣೆ ಮಾಡೋದಕ್ಕೋಸ್ಕರ ನಾವ್ ಎಷ್ಟೋ ಒಂದು ನಾಮಿನಲ್ ಫೀಸ್ ಅಂತ ವಸೂಲಿ ಮಾಡ್ತೀವಿ ಅಷ್ಟೇ. ಅವ್ರ ಮೇಲೆ ಯಾವುದೇ ಭಾರ ಇಲ್ದೇನೆ ಈ ಎಲ್ಲಾ ದಾಖಲೆಗಳನ್ನ ನಿರ್ವಹಿಸುವಂತ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಷ್ಟೇ, ರೈತರ ಮೇಲೆ ಯಾವುದೇ ಹೆಚ್ಚಿಗೆ ಭಾರ ಬೀಳದ ಹಾಗೆ. ಇವತ್ತು ನಾವು ಭೂಮಿಯನ್ನ ಹೇಗೆ ಗುರುತು ಮಾಡ್ತೀವಿ ಅಂತಂದ್ರೆ ಸರ್ವೆ ನಂಬರ್ ಅಂತ ಹೇಳಿ ಗುರುತು. ಹೌದು ಸರ್, ಸರ್ವೆ ನಂಬರ್. ಈಗ ನನ್ನ ಜಮೀನು ಇಷ್ಟಿದೆ ಅಂತ ಹೇಳಿದ್ರೆ ಇಂಥ ಸರ್ವೆ ನಂಬರ್ ಇಷ್ಟಿದೆ ಅಂತ. ಹೌದು ಸರ್, ಹೌದು. ಈ ಸರ್ವೆ ನಂಬರ್ ಅಂತ ಅಂದ್ರೆ ಏನು, ಇದನ್ನ ಕೊಟ್ಟಿದ್ದು ಯಾವಾಗ ಮತ್ತೆ ಯಾರು ಕೊಟ್ರು ಸರ್? ಇದು ಭೂಮಿ ಅಳತೆ ಮಾಡುವಾಗಲೇ ಮೊದಲನೇದಾಗಿ ಸರ್ವೆ ನಂಬರ್ ಅಂತ ಇದನ್ನ ಗುರುತಿಸಿದ್ರು. ಸರ್ವೆ ನಂಬರ್ ಅಂದ್ರೆ ಎಷ್ಟೋ ಜಾಗ ಸೇರಿ ಅದೆಲ್ಲದಕ್ಕೂ ಒಂದು ಸರ್ವೆ ನಂಬರ್ ಅಂತ ಇಟ್ರು. ನೀವು ಯಾವುದೇ ಊರಿಗೆ ಹೋದ್ರೆ ಊರಿನ ಉತ್ತರ ಭಾಗದಿಂದ ಸರ್ವೆ ನಂಬರ್ 1 ಶುರುವಾಗುತ್ತೆ. ಯಾವ ಊರಿಗೆ ಹೋದ್ರು, ಯಾವ ಊರಿಗಾರು ಹೋಗಿ, ಈಗ ಹಾಸನ ಗ್ರಾಮ ಅಂತಂದ್ರೆ ಹಾಸನ ಗ್ರಾಮದ ಉತ್ತರ ಭಾಗದಲ್ಲಿ ಸರ್ವೆ ನಂಬರ್ 1. ಈಗ ಮೂಲ ಗ್ರಾಮ ಹಾಸನ ಅಂದ್ರೆ ಈಗ ದೊಡ್ಡದಾಗಿ ಬೆಳ್ಕೊಂಡು ಬಿಟ್ಟಿದೆ. ಮೂಲ ಗ್ರಾಮ ಎಲ್ಲಿತ್ತು ಹಾಸನ ನಕ್ಷೆ ಅಂತ ನೋಡಿದ್ರೆ ಅಲ್ಲಿಂದ ಉತ್ತರ ಭಾಗಕ್ಕೆ ಸರ್ವೆ ನಂಬರ್ 1 ಶುರುವಾಗುತ್ತೆ. ಅದು ಅಲ್ಲಿಂದ ಮುಂದಕ್ಕೆ ಬಲಗಡೆಯಿಂದಲಾದ್ರೂ ಅದು ಸುತ್ತಕೊಂಡು ಬಂದು ಎಂಡ್ ಆಗ್ಬಹುದು, ಅಥವಾ ಎಡಗಡೆಯಿಂದ ಸುತ್ತಕೊಂಡು ಬಂದಾದ್ರೂ ಅದು ಎಂಡ್ ಆಗ್ಬಹುದು. ಅಂತ ಅಂದ್ರೆ ಯಾವಾಗ್ಲೂ ಕೂಡ ಒಂದು ಊರಿನ ಉತ್ತರ ಭಾಗದಲ್ಲಿ ಸರ್ವೆ ನಂಬರ್ 1. ಇದು ಕೂಡ 1863 ಏನು ಭೂಮಿಯನ್ನ ಅಳತೆ ಮಾಡಿದ್ರು ಅವತ್ತು ಕೊಟ್ಟಿರತಕ್ಕಂತಹ ಸಂಖ್ಯೆನೆ ಸರ್ವೆ ನಂಬರ್ ಆಗಿ ಇವತ್ತು ಕೂಡ ಉಳ್ಕೊಂಡಿದೆ. ಈ ಸರ್ವೆ ನಂಬರ್ ಆಗ್ಬಹುದು, ನಮ್ಮ ಭೂಮಿ ಇದು ಅಂತ ಹೇಳ್ಕೊಳ್ಲಿಕ್ಕೆ ಆಗ್ಬಹುದು. ಆಗ್ಲೇ ನಾನು ಹೇಳದೆ ಸಾಕಷ್ಟು ದಾಖಲಾತಿಗಳು ಇರುತ್ತೆ. ಸಾಮಾನ್ಯವಾಗಿ ಜನಪ್ರಿಯವಾಗಿರೋದು ಎಲ್ಲರಿಗೂ ಗೊತ್ತಿರೋದು ಅಂತ ಅಂದ್ರೆ ಪಹಣಿ ಅಂತ. ಪಹಣಿ ಅಂತ, ಹೌದು ಸರ್. ಪಹಣಿ ಅಂತ ಅಂದ್ರೆ ಏನು? ಈಗ ಪಹಣಿ ಅಂದ್ರೆ ಒಬ್ಬ ವ್ಯಕ್ತಿ ಜಮೀನು ಹೊಂದಿರತಕ್ಕಂತ ಜಮೀನು ಇದೆಯಲ್ಲ, ಆ ಜಮೀನಿನ ಎಲ್ಲಾ ವಿವರಗಳನ್ನು ಒಳಗೊಂಡಂತೆ ಇರತಕ್ಕಂಥದ್ದೇ ಒಂದು ಪಹಣಿ ಪತ್ರಿಕೆ ಅಂತ. ಈ ಪಹಣಿ ಪತ್ರಿಕೆನಲ್ಲಿ ನಾನು ಹೇಳ್ತಾ ಬಂದೆ ಸುಮಾರು ಎಷ್ಟು ಕಾಲಮ್, 12 ಕಾಲಂಗಳನ್ನ ನಾನು ಹೇಳ್ತಾ ಬಂದೆ. ಮೊದಲನೇ ಕಾಲಂನಲ್ಲಿ ಸರ್ವೆ ನಂಬರ್ ಬರ್ತದೆ, ಎರಡನೇ ಕಾಲಮಲ್ಲಿ ಸಬ್ ಸರ್ವೆ ನಂಬರ್ ಬರ್ತದೆ, ಮೂರನೇ ಕಾಲಮಲ್ಲಿ ಆ ಸರ್ವೆ ನಂಬರ್ ಎಷ್ಟು ಜಮೀನ್ ಇದೆ ಅಂತ ಬರ್ತದೆ ವಿಸ್ತೀರ್ಣ. ಆ ವಿಸ್ತೀರ್ಣದಲ್ಲೇ 3 ಭಾಗ ಮಾಡ್ತಾನೆ, ಸಾಗುವಳಿಗೆ ಯೋಗ್ಯವಾದ ಜಮೀನು, ಆಮೇಲೆ ಅದರಲ್ಲಿ ಆ ಖರಾಬು ಬಾ ಖರಾಬು ಇಷ್ಟು ಸೇರಿದ್ರೆ ಒಟ್ಟು ಜಮೀನ್ ಎಷ್ಟಿದೆ ಅಂತ ಗುರುತು ಮಾಡ್ತಾನೆ. ಆಮೇಲೆ ನಾವು ಮುಂದಿನ ಅದಕ್ಕೆ ಕಂದಾಯ ಎಷ್ಟನ್ನ ನಿರ್ಧಾರಣೆ ಮಾಡಿದ್ದಾರೆ ಎಂಬಂತ ಕಂದಾಯದ ವಿವರ ಅದರಲ್ಲಿರ್ತದೆ. ನಂತರ ಬಂದ್ರೆ ಆ ಜಮೀನು ಹೊಂದಿರುವ ಮಾಲೀಕನ ಹೆಸರು ಇರ್ತದೆ, ಅವನ ತಂದೆ ಹೆಸರು ಇರ್ತದೆ. ಅದರಿಂದ ಮುಂದೆ ಹೋದ್ರೆ ಅವನಿಗೆ ಜಮೀನು ಇದು ಸ್ವಾಧೀನತೆ ರೀತಿ ಯಾವ ರೀತಿ ಆಯ್ತು ಅಂತ ಇರ್ತದೆ. ಅದರ ಪಕ್ಕದ ಕಾಲಂನಲ್ಲಿ ಇದು ಇವನಿಗೆ ಸ್ವಾಧೀನತೆ ರೀತಿ ಹೇಗಾಯ್ತು ಅಂತ ಬರ್ತದೆ. ನಂತರ ಆ ಜಮೀನನ್ನ ಇತರೆ ಋಣಗಳು ಏನಾದ್ರೂ ಇದೆಯಾ ಅಂತ ಬರ್ತದೆ. ಆಮೇಲೆ ಮಣ್ಣಿನ ನಮೂನೆ ಯಾವ್ದಿದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಅದ್ರ ಪಕ್ಕದಲ್ಲಿ ಸರ್ಕಾರಿ ಅಂತ ಒಂದು ಕಾಲಂ ಇರ್ತದೆ. ಆಮೇಲೆ ಅದರಿಂದ ಮುಂದೆ ಹೋದ್ರೆ ನಾವು ಅಲ್ಲಿ ಆ ಜಮೀನು ಖುಷ್ಕಿನ ತರಿನ ಭಾಗಾಯ್ತ ನೀರಿನ ಮೂಲ ಯಾವುದು ಅಂತ ಅನ್ನೋದ್ರ ಬಗ್ಗೆ ಇರ್ತದೆ. ಇಷ್ಟು ಸೇರಿದ್ರೆ ಅವನಿಗೆ ಎಷ್ಟು ಜಮೀನ್ ಇದೆ ಅಂತ. ಅದಕ್ಕಿಂತ ಮುಂಚಿತವಾಗಿ ಅದ್ರಲ್ಲಿ ಬೆಳೆದಿರ್ತಕ್ಕಂಥ ಮರ ಗಿಡಗಳ ಲೆಕ್ಕನು ಕೂಡ ಅದರಲ್ಲೇ ಇರ್ತದೆ ಈಗ ಸಾಮಾನ್ಯವಾಗಿ ಪಹಣಿ ಅಂತ ಹೇಳಿದ್ರೆ ನಾವು ನೋಡೋ ಅಂತದ್ದು ನಮ್ಮ ಹೆಸರಿದೆಯಾ ಅಂತ ಒಂದು ನೋಡ್ತೀವಿ ಎಷ್ಟು ಎಕರೆ ಇದೆ ಅನ್ನೋದನ್ನು. ಆದ್ರೆ ಇದರಲ್ಲಿ 12 ಕಾಲಂ ಇರುತ್ತೆ ಅಂತ ಹೇಳಿ, ಪ್ರತಿಯೊಂದು ಕಾಲಮ್ಮು ಕೂಡ ಬಹಳ ಮಹತ್ವ ಪಡ್ಕೊಂಡಿರ್ತದೆ. 12 ಕಾಲಮ್ಮು ಕೂಡ ಏನು ಅನ್ನೋದು ನಮ್ಗೆ ಅರ್ಥ ಆದಾಗ ಆ ಪಹಣಿಯ ಮಹತ್ವ ಏನು ಅಂತ ಹೇಳಿ ಅರ್ಥ ಆಗುತ್ತೆ. ನೀವಾಗ್ಲೇ ಹೇಳಿದ್ರಿ, ಒಂದನೇ ಕಾಲಂನಲ್ಲಿ ಸರ್ವೆ ನಂಬರ್ ಯಾವುದು ಅಂತ ಹೇಳಿ ಇರುತ್ತೆ. ಈ ಸರ್ವೆ ನಂಬರ್ ಬಹಳ ಹಿಂದೆ ನಿಗದಿಯಾಗಿದ್ದು ಅಲ್ಲಿ ಇರುತ್ತೆ. ಎರಡನೇ ಕಾಲಂನಲ್ಲಿ ಉಪ ಸರ್ವೆ ನಂಬರ್ ಅಥವಾ ಸಬ್ ಸರ್ವೆ ನಂಬರ್ ಅಂತ ಹೇಳಿ ಇರುತ್ತೆ. ಈ ಸಬ್ ಸರ್ವೆ ನಂಬರ್ ಅಂತ ಅಂದ್ರೆ ಏನು? ಈಗ ಮೊದಲನೇದಾಗಿ ನಾವು ನೋಡಿದ ಹಾಗೆ ಮೊದಲನೇ ಸರ್ವೆ ನಂಬರ್ನ ವಿಭಾಗವಾದಂತ ಮುಂದಿನ ಹಂತವೇ ಸಬ್ ಸರ್ವೆ ನಂಬರ್. ಈಗ ಒಂದ್ ಸರ್ವೆ ನಂಬರ್ ಒಂದಿತ್ತು, ಆ ಒಂದಿದ್ದಾಗ ಪೂರ್ಣವಾದ ನಂಬರ್ ಆಗಿತ್ತು. ಅದರಲ್ಲಿ ಯಾವುದೋ ಕಾರಣಕ್ಕೆ ಒಂದನೇ ಸರ್ವೆ ನಂಬರ್ನಲ್ಲಿ ವಿಭಾಗವಾಗಿ ಪ್ರತ್ಯೇಕ ಆಯ್ತು. ಆ ಪ್ರತ್ಯೇಕವಾದ ಭಾಗಕ್ಕೆ ಸಬ್ ಸರ್ವೆ ನಂಬರ್ ಅಂತ ಕೊಡ್ತೀವಿ. ಅಂತ ಅಂದ್ರೆ ಈಗ ಒಂದನೇ ಸರ್ವೆ ನಂಬರ್ ನಮ್ ತಂದೆಯವರ ಹೆಸರಲ್ಲಿ ಇತ್ತು, ನಾವಿಬ್ರು ಮಕ್ಕಳು ಅದನ್ನ ಹಂಚ್ಕೊಂಡ್ರಿ, ಆಗ ಸಬ್ ಸರ್ವೆ ನಂಬರ್ ಹೆಂಗಾಗುತ್ತೆ? ಒಂದು ಬಾರ್ ಒಂದು, ಒಂದು ಬಾರ್ ಎರಡು ಅಂತ ಆಗುತ್ತೆ. ಅದನ್ನ ಸಬ್ ಸರ್ವೆ ನಂಬರ್ ಕರಿತೀವಿ. ಅದು ವಿಭಾಗ ಆದ್ರಷ್ಟೇ ಸಬ್ ಸರ್ವೆ ನಂಬರ್ ಅನ್ನುವಂಥದ್ದು ಬರುತ್ತೆ, ಇಲ್ಲ ಅಂತ ಅಂದ್ರೆ ಸರ್ವೆ ನಂಬರ್. ಆದ್ರೆ ಈ ಸರ್ವೆ ನಂಬರ್ ಮಾತ್ರ ಹಿಂದೆ ಏನ್ ಕೊಟ್ಟಿದ್ರು 1863 ಅಳದಾಗ ಏನ್ ಕೊಟ್ಟಿದ್ರು ಅದೇ ಸರ್ವೆ ನಂಬರ್ ಇರುತ್ತೆ. ಅದು ಆನಂತರ ಹೆಂಗೆ ವಿಭಾಗ ಆಗಿ ಬರ್ತಾ ಬರ್ತಾ ಬರ್ತಾ ಹೋಗುತ್ತೋ ಆ ಒಂದು ಸಬ್ ಸರ್ವೆ ನಂಬರ್ ಅಂತ ಹೇಳಿ ಪ್ರಾರಂಭ ಆಗುತ್ತೆ. ಅಂತ ಅಂದ್ರೆ ನಾವು ಅದನ್ನ ಮಾರಾಟ ಮಾಡಿರ್ಬೋದು, ಹಂಚ್ಕೊಂಡಿರ್ಬೋದು, ಅಥವಾ ಯಾರಿಗಾರು ಇನಾಮ್ ಕೊಟ್ಟಿರ್ಬೋದು, ಈ ತರದನ್ನ ಸಬ್ ಸರ್ವೆ ನಂಬರ್ ಅಂತ ಹೇಳಿ ಕರೀತಾರೆ. ಇನ್ನು ಮೂರನೇ ಕಾಲಮಿಗೆ ಬಂದ್ರೆ ನಮ್ಮ ಭೂಮಿಯ ವಿಸ್ತೀರ್ಣ ಎಷ್ಟಿದೆ ಅಂತ ಹೇಳೋದು ತೋರಿಸುತ್ತೆ. ಈ ವಿಸ್ತೀರ್ಣ ಯಾವಾಗ್ಲೂ ಯಾವ ಮಾನದಂಡದಲ್ಲಿ ಇರುತ್ತೆ? ಎಕರೆನಲ್ಲೇ ಇರುತ್ತೋ ಅಥವಾ ಹೆಕ್ಟರ್ ಅಲ್ಲಿ ಇರುತ್ತೋ? ಎಕರೆ ಗುಂಟೆನಲ್ಲೇ ಇರ್ತದೆ ಯಾವಾಗ್ಲೂ. ಆಮೇಲೆ ಅದನ್ನ ನಾವು ಪರಿವರ್ತನೆ ಮಾಡಿ ಹೆಕ್ಟೇರ್ ಗಳಿಗೂ ಬೇಕಾದ್ರೂ ಮಾಡಬಹುದು. ವಿವಿಧ ಕಾರಣಗಳಿಗೆ ಹೆಕ್ಟೇರ್ ಅಂತ ಲೆಕ್ಕ ಹಾಕ್ತಾರೆ. ಪಹಣಿನಲ್ಲಿ ಮಾತ್ರ ಎಕರೆ ಗುಂಟೆ ಅಂತಲೇ ಇರ್ತದೆ ವಿಸ್ತೀರ್ಣ. ಎಲ್ಲ ಭಾಗದಲ್ಲೂ ಎಲ್ಲಾ ಕಾಲಕ್ಕೂ ಅದು ಎಕರೆನಲ್ಲೇ ಇರುತ್ತೆ. ಎಕರೆ ಮತ್ತೆ ಗುಂಟೆ ಇದರಲ್ಲೇ ಇರುತ್ತೆ, ಎದ್ದಿರ್ತದೆ. ಇದರಲ್ಲಿ ಇನ್ನೊಂದು ವ್ಯತ್ಯಾಸ ಇದೆ. ಇದು ಹಾಸನ ಜಿಲ್ಲೆನಲ್ಲಿ ನಿಮ್ಗೆ ಎಕರೆ ಗುಂಟೆ ಅಂತ ಬರ್ತದೆ. ನೀವು ಕೊಡಗು ಉತ್ತರ ಕನ್ನಡ ಆ ಕಡೆಗೆಲ್ಲ ಹೋದ್ರೆ ಸೆಂಟ್ ಅಂತ ಹೇಳ್ತಾರೆ. ಈಗ ಒಂದು ಎಕರೆಗೆ 40 ಗುಂಟೆ ನಮ್ ಲೆಕ್ಕಾಚಾರ. ಹೌದು, ಇಲ್ಲಿ ನಮ್ಮ ಹಾಸನ ಜಿಲ್ಲೆನಲ್ಲಿ ನಾವು ಲೆಕ್ಕ ಹಾಕೊಳ್ಳೋದಾದ್ರೆ ಒಂದು ಎಕರೆಗೆ 40 ಗುಂಟೆ ಅಂತ. ಅವ್ರಿಗೆ ಒಂದು ಎಕರೆಗೆ 100 ಸೆಂಟ್ ಅಂತ ಹೇಳ್ತಾರೆ. ಓಹೋ, ಒಂದು ಎಕರೆಗೆ 100 ಸೆಂಟ್. 100 ಸೆಂಟ್ ಅಂದ್ರೆ 2.5 ಸೆಂಟ್ ಈಕ್ವಲ್ ಟು 1 ಗುಂಟ. ಓಹೋ, ಒಂದು ಗುಂಟೆ ಅಂದ್ರೆ 2.5 ಸೆಂಟ್, ಹಂಗೆ ಲೆಕ್ಕ ಅಷ್ಟು. 100 ಸೆಂಟ್ ನಮ್ 40 ಗುಂಟೆ, ಹಾಗೆ ಹೀಗೆ ಡಿವೈಡ್ ಮಾಡ್ಕೋಬಹುದು. ಈ ವಿಸ್ತೀರ್ಣ ಅನ್ನುವಂಥದ್ದು ಇಲ್ಲಿರುತ್ತೆ. ಈ ವಿಸ್ತೀರ್ಣದ ಜೊತೆಗೆ ಅದರಲ್ಲಿ ಒಂದಷ್ಟು ಖರಾಬು ಮತ್ತೆ ಬೇರೆ ಬೇರೆ ತರದ್ ಇರುತ್ತೆ. ಹೌದು, ಈ ಎಷ್ಟು ತರದ ಖರಾಬ್ ಬರುತ್ತೆ? ಖರಾಬು ಅಂತ ಅಂದ್ರೆ ಏನು? ಈಗ ಮೊದಲನೇದಾಗಿ ಆ ವಿಸ್ತೀರ್ಣದಲ್ಲಿ ನಿಮಗೆ ವಿಭಾಗ ಮಾಡಿರ್ತಾನೆ, ಅದನ್ನ ಸುಮ್ ಸುಮ್ನೆ ಮಾಡಿರೋದಿಲ್ಲ. ಆ ಭೂಮಿಯ ಉಪಯೋಗ ಯಾವ್ಯಾವ ರೀತಿ ಇದೆ ಅನ್ನೋದ್ರ ಆಧಾರದ ಮೇಲೆ ಮಾಡಿರ್ತಾರೆ. ಈಗ ಹಸನು ಆಗದೆ ಇರತಕ್ಕಂತ ಒಂದ್ ಜಮೀನ್ ಇದ್ರೆ ಅದನ್ನ ಆ ಖರಾಬ್ ಅಂತ ಮಾಡಿರ್ತಾನೆ. ಆ ಖರಾಬ್ ಅಂದ್ರೆ ಇದನ್ನ ಹಸನ್ ಮಾಡಕ್ ಆಗದೇ ಇಲ್ಲ. ಬಂಡೆ ಇರೋ ಜಾಗ ಆಗ್ಬಹುದು, ಕೆರೆ ಇರೋ ಜಾಗ ಆಗ್ಬಹುದು, ನೀವು ತಿರುಗಾಡೋ ದಾರಿ ಆಗ್ಬಹುದು, ಅಥವಾ ಬೇರೆ ಬೇರೆ ಕಾರಣ ಅದು ಉಪಯೋಗಕ್ಕೆ ಮಾಡಕ್ ನಾವು ಅದನ್ನ ಹಸನ್ ಮಾಡಕ್ ಆಗಲ್ಲ. ಇದು ಆ ಖರಾಬ್. ಇನ್ನು ಬಾ ಖರಾಬ್ ಅಂತ ಬರ್ತದೆ ಅದರಲ್ಲಿ. ಇದನ್ನ ಹಸನ್ ಮಾಡ್ಕೊಳ್ಬಹುದು ನಾವು. ಈಗ ನೀರ್ ಹರಿಯುವಂತ ಜೇರಿ ಇರ್ತದೆ ಅಥವಾ ಕಾಲುವೆ ಏನೋ ಇರ್ತದೆ, ಕಾಲಕ್ರಮೇಣ ಅದರಲ್ಲಿ ನೀರ್ ಹರಿತಾ ಇರ್ತದೆ. ಒಂದ್ ವೇಳೆ ಮೇಲಿರೋಂತ ಕೆರೆ ವಿವಿಧ ಕಾರಣಗಳಿಂದ ಮುಚ್ಚು ಹೋಗ್ಬಿಡ್ತದೆ, ಅಥವಾ ಆ ಜಾಗದಲ್ಲಿ ಚಾನಲ್ ಬಂತೋ ಅಥವಾ ಹೊಳೆ ನೀವು ಡ್ಯಾಮ್ ನೀರ್ ಬಂದ ಅಲ್ಲೆಲ್ಲ ಅಲ್ಲಿಗೆ ಶೇಖರಣೆ ಆಯ್ತು ಅಂದಾಗ ಈ ನೀರಿನ ಇನ್ ಹರಿವು ಅಲ್ಲಿಗೆ ಬರೋದೇ ಇಲ್ಲ ಮುಂದಕ್ಕೆ. ಅಂತದನ್ನ ನೀವು ಮತ್ತೆ ಒತ್ತು ಅದನ್ನ ವ್ಯವಸಾಯಕ್ಕೆ ಉಪಯೋಗಿಸಬಹುದು, ಅದು ಬಾಖರಬ್ ಅಂತ ಬರ್ತದೆ. ಇವೆರಡನ್ನೂ ಕಳೆದ ಮೇಲೆ ಉಳಿದದ್ದೇ ಸಾಗುವಳಿಗೆ ಯೋಗ್ಯವಾದಂತ ಭೂಮಿ. ಈ ಖರಾಬ್ ಇರುತ್ತಲ್ಲ, ಅದು ಆ ಖರಾಬ್ ಆಗ್ಬಹುದು, ಬಾ ಖರಾಬ್ ಆಗ್ಬಹುದು. ಇದರ ಒಡೆತನ ಯಾರ್ದಿರುತ್ತೆ? ಈ ಆ ಖರಾಬ್ ಬಾ ಖರಾಬ್ ಒಡೆತನದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ರೈತರು ತಿಳ್ಕೊಳ್ಬೇಕು. ಈಗ ಒಂದು ಸರ್ವೆ ನಂಬರ್ಲಿ 10 ಕುಂಟೆ ಖರಾಬ್ ಇರಬಹುದು. ಈ 10 ಕುಂಟೆ ಖರಾಬು ಯಾರ್ಯಾರದ್ರಲ್ಲಿ ಈ ಖರಾಬಿನ ಜಾಗ ಇದೆಯೋ ಅದು ಅವ್ರವ್ರಿಗೆ ಸೇರಿದ್ದು. ಆದ್ರೆ ಒಂದ್ ಕಂಡೀಷನ್, ಆ ರೈತ ಆ ಜಮೀನನ್ನ ಉಪಯೋಗಿಸ್ಕೋಬಹುದು, ಅದನ್ನ ಮಾರಾಟ ಮಾಡ್ಲಿಕ್ಕೆ ಬರೋದಿಲ್ಲ, ಅದಕ್ಕೆ ಕಂದಾಯ ಕಟ್ಟೋ ಅವಶ್ಯಕತೆನೂ ಇಲ್ಲ. ಇಲ್ಲ, ಇವನಿಗೆ ಫ್ರೀ ಆಗಿಬಿಟ್ಟಿರ್ತಾರೆ, ಅದು ಯಾವಾಗಲೂ ಸರ್ಕಾರದ್ದೇ ಅದು. ಆದ್ರೆ ಇವನು ಉಪಯೋಗಕ್ಕೋಸ್ಕರ ಅದು ಬಿಟ್ಟಿದ್ದಾರೆ. ಅದು ಉಪಯೋಗ ಮಾಡ್ಕೋಬಹುದು, ಮಾಡ್ಕೋಬಹುದು. ಈಗ ಅದ್ರಲ್ಲಿ ಮರ ಇತ್ಯಾದಿ ಬೆಳೆದಿರ್ಬಹುದು, ನೀವು ಅದನ್ನು ಉಪಯೋಗಿಸ್ಕೋಬಹುದು. ದನಗಳನ್ನು ಮೇಯಿಸ್ಲಿಕ್ಕೆ ಇನ್ನೊಂದು ಉಪಯೋಗಕ್ಕೆ ನೀವು ಉಪಯೋಗಿಸ್ಕೋಬಹುದು. ಆದ್ರೆ ನೀವು ಅದನ್ನ ಮಾರಕ್ ಬರೋದಿಲ್ಲ. ನೀವು ಒಂದ್ ವೇಳೆ ಜಮೀನ್ ಪರಭಾರೆ ಮಾಡುವಾಗ್ಲೂ ಸಹ ಆ ಜಮೀನನ್ನು ಸೇರಿಸ್ಕೊಡಂಗಿಲ್ಲ ನೀವು. ಆದ್ರೆ ಜಮೀನ್ ಮಾರಾಟ ಮಾಡುವಾಗ್ಲೇ ಈ ಖರಾಬ್ ಜಮೀನು ಅವನ ಸ್ವಾಧೀನತೆಗೆ ಹೋಗ್ಬಿಡ್ತದೆ. ಹಾಗೆ ಅಂದ್ರೆ ಮತ್ತೆ ಖರಾಬ್ ಇತ್ತು ನಂದು ಅಂತ ಹೇಳಿ ಹೇಳಕ್ ಬರೋದಿಲ್ಲ. ಹೇಳಕ್ ಬರಲ್ಲ, ನಾವ್ ಯಾರಿಗೆ ಮಾರಾಟ ಮಾಡಿರ್ತೀವೋ ಖರಾಬು ಕೂಡ ಅವನಿಗೆ ಹೋಗ್ಬಿಡ್ತದೆ. ಮತ್ತಂದ್ರೆ ಈ ರಸ್ತೆಗಳಾಗ್ಬಹುದು, ನೀರ್ ಹರಿಯ ಅಂತ ಹಳ್ಳ ಆಗ್ಬಹುದು, ಈ ತರದನ್ನ ನಾವು ಸಾರ್ವಜನಿಕ ಉಪಯೋಗಕ್ಕೋಸ್ಕರ ಇರೋ ಅಂತ. ಇದರ ವಿವರ ನಮ್ಗೆ ಈ ಮೂರನೇ ಕಾಲಮ್ ಅಲ್ಲಿ ಸಿಗುತ್ತೆ. ಇನ್ನು ನಾಲ್ಕನೇ ಕಾಲಮ್ ಅಲ್ಲಿ ಕಂದಾಯ ಅಂತ ಹೇಳಿರುತ್ತೆ. ಹೌದು, ಕಂದಾಯ ಅಂತ ಅಂದ್ರೆ ಏನು, ಇದನ್ನ ಹೇಗೆ ನಿಗದಿ ಮಾಡ್ತಾರೆ? ಈಗ ಕಂದಾಯವನ್ನ ಮೊದಲನೇದಾಗಿ ನಿಗದಿ ಮಾಡ್ತಕ್ಕಂಥವ್ರೆ ಮೋಜಿನಿ ಇಲಾಖೆಯವರು. ಯಾವ ರೀತಿ ಇದು ಕಂದಾಯ ಮಾಡ್ತಾರೆ, ಇದು ಜಾಸ್ತಿನೋ ಕಡಿಮೆ ಎಂಬುದಾಗಿ ತೀರ್ಮಾನ ಮಾಡಬೇಕಾದ್ರೆ ಆ ಮಣ್ಣಿನ ಗುಣ, ನೀರಿನ ಮೂಲ, ಮಣ್ಣಿನ ಉತ್ಕೃಷ್ಟತೆ, ಈ ಎಲ್ಲವನ್ನ ಮೂಲ ಆಧಾರವಾಗಿ ತೆಗೆದುಕೊಂಡು ಆ ಮಣ್ಣಿನ ಗುಣಮಟ್ಟ ಮತ್ತು ಅದರ ಶ್ರೇಷ್ಠತೆ ಆಧಾರದ ಮೇಲೆ ಮೋಜಿನಿ ಇಲಾಖೆಯವರೇ ಇದಕ್ಕೆ ಕಂದಾಯವನ್ನು ನಿಗದಿ ಮಾಡ್ತಾರೆ. ಮೋಜಿನಿ ಇಲಾಖೆಯವರೇ ಕಂದಾಯವನ್ನ ನಿಗದಿ ಮಾಡ್ತಾರೆ. ಅವ್ರು ಏನು ಕಂದಾಯವನ್ನು ನಿಗದಿ ಮಾಡಿರ್ತಾರ, ಆ ಕಂದಾಯವನ್ನ ಪ್ರತಿ ವರ್ಷವೂ ಕೂಡ ಕೃಷಿಕ ಕಟ್ತಾ ಹೋಗ್ಬೇಕು, ಕಟ್ತಾ ಹೋಗ್ಬೇಕಾಗುತ್ತೆ. ಅದರ ವಿವರ ಪಾಣಿನಲ್ಲೇ ಇರುತ್ತೆ, ಕಂದಾಯ ಎಷ್ಟು ನಿಗದಿಯಾಗಿದೆ ಅನ್ನುವಂಥದ್ದು. ಇನ್ನು ಐದನೇ ಕಲಂಬಿಗೆ ಬಂದ್ರೆ ಮಣ್ಣಿನ ನಮೂನೆ ಅಂತ ಹೇಳಿದೆ. ಹೌದು, ಆ ಮಣ್ಣಿನ ನಮೂನೆ ಅಲ್ಲಿ ಏನು ದಾಖಲಾತಿ ಮಾಡಿರ್ತಾರೆ? ಈಗ ಮಣ್ಣಿನ ನಮೂನೆ ಕೆಂಪ, ಜರುಗು ಮಿಶ್ರಿತನ, ಮರಳು ಜಮೀನ, ಅದು ಯಾವ ಮಣ್ಣಿನ ಒಂದು ಗುಣ ಇದು ಏನಿದೆ ಅಲ್ಲಿ ಅದನ್ನ ಮಾತ್ರ ಅಲ್ಲಿ ಬರೆದಿರ್ತಾರೆ. ಕೆಂಪು, ಕಪ್ಪು, ಮರಳು ಮಿಶ್ರಿತ, ಜರುಗು ಇತ್ಯಾದಿ ಅಂತ ಬರೆದಿರ್ತಾರೆ. ಅಂತ ಅಂದ್ರೆ ಮಣ್ಣಿನ ವಿಧ ಯಾವ್ದಿದೆ ಅದನ್ನ ನಮೂದು ಮಾಡಿರ್ತಾರೆ. ಇಂಥ ಮಣ್ಣನ್ನ ಈ ಭೂಮಿ ಒಳಗೊಂಡಿದೆ, ಈ ಸರ್ವೆ ನಂಬರ್ ಅಲ್ಲಿ ಇಂಥ ಭೂಮಿಯಲ್ಲಿ ಈ ಪ್ರಕಾರದ ಮಣ್ಣಿದೆ ಅನ್ನುವಂಥದ್ದನ್ನ ಕಲಂ ನಂಬರ್ ಐದರಲ್ಲಿ ಬರೆದಿರ್ತಾರೆ. ಇನ್ನು ಆರನೇ ಕಲಂಗೆ ಬಂದ್ರೆ ಅಲ್ಲಿ ಮೂಲ ಮಾಲೀಕರು ಯಾರು ಅನ್ನುವಂಥದ್ದನ್ನ ಅಲ್ಲಿ ನಮೂದು ಮಾಡಿರ್ತಾರೆ. ಅಂತ ಅಂದ್ರೆ ಈಗ ಯಾರು ಜಮೀನನ್ನು ಅನುಭವಿಸ್ತಾ ಇರ್ತಾರೋ, ಅನುಭವದಾರರಿರ್ತಾರೋ, ಅವ್ರ ಹೆಸರಿರುತ್ತ ಯಾರ್ದಿರುತ್ತೆ? ಈಗ ಜಮೀನ್ ಯಾರೇ ಬೇಕಾದ್ರೆ ಅದನ್ನ ಉಪಯೋಗಿಸಬಹುದು, ಆದ್ರೆ ಅದು ಮೂಲ ಬಂದಿದ್ದು ಸರ್ಕಾರದಿಂದ, ಆದ್ರಿಂದ ಸರ್ಕಾರ ಅಂತ ಅಂತಲೇ ಬರ್ದಿರ್ತೀವಿ ಆ ಕಾಲ. ಓಹೋ, ಯಾವಾಗ್ಲೂ ಕೂಡ ಅದೊಂದು ಕಾಲಂ, ಅದೇ ಸರ್ಕಾರದ ಒಡೆತನ, ಸರ್ಕಾರ ಭೂಮಿಯ ಒಡೆತನ. ಸರ್ಕಾರ ನಿಮಗೆ ಕೊಟ್ಟಿದೆ, ನೀವು ಅದನ್ನ ಉಪಯೋಗಿಸ್ಕೋಬಹುದು, ಆದ್ರೆ ಸರ್ಕಾರದ ಅಧಿಕಾರ ಅದ್ರ ಮೇಲೆ ಯಾವಾಗ್ಲೂ ಇದೆ. ಈಗ ನೀವು ಜಮೀನನ್ನ ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಸ್ವಾಧೀನ ಮಾಡ್ಕೊಳ್ವಾಗ ನನ್ ಜಮೀನು ನಾನು ಬಿಟ್ಕೊಡಕ್ ಬರೋದಿಲ್ಲ ಅಂತ ಬರೋದಿಲ್ಲ, ಸಾರ್ವಜನಿಕ ಹಿತದೃಷ್ಟಿಯಿಂದ ಬಿಟ್ಕೊಡ್ಲೇಬೇಕಾಗುತ್ತೆ. ಅಂತಂದ್ರೆ ಈಗ ಎಲ್ಲಾ ಊರಿನ ಈ ಆರನೇ ಕಾಲಂನ ಸರ್ವೆ ನಂಬರ್ ಅಲ್ಲಿ ಅದು ಸರ್ಕಾರ ಅಂತ ಇದ್ದೇ ಇರುತ್ತೆ. ಎಲ್ಲಾ ಭೂಮಿಯು ಕೂಡ ಸರ್ಕಾರದ ಒಡೆತನದಲ್ಲಿ ಇರತಕ್ಕಂಥದ್ದು. ಇನ್ನು ಏಳನೇ ಕಾಲಂಗೆ ಬಂದ್ರೆ ಅಲ್ಲಿರ್ತಕ್ಕಂತಹ ಗಿಡ ಮತ್ತೆ ಮರಗಳ ಸಂಖ್ಯೆಯನ್ನು ಕೂಡ ನಮೂದು ಮಾಡಿರ್ತಾರೆ. ಈಗ ಅವರು ಕೆಲವು ಒಳ್ಳೊಳ್ಳೆ ಮರಗಳನ್ನ ಬೆಳೆದಿರ್ತಾರೆ, ತೇಗ ಆಗ್ಬಹುದು ಇತ್ಯಾದಿ. ಆ ಮರಗಳ ಸಂಖ್ಯೆ ಮತ್ತು ಎಷ್ಟಿದೆ, ಯಾವ ಜಾತಿ ಮರಗಳು ಅಂತ ಡೀಟೇಲ್ಸ್ ಅದರಲ್ಲಿರ್ತದೆ. ಇದು ಏಳನೇ ಕಾಲಮಿಗೆ ಸಂಬಂಧಪಟ್ಟಿದ್ದು ಕಾಣಿನಲ್ಲಿ. ಇನ್ನು ಎಂಟನೇ ಕಾಲಮಿಗೆ ಬಂದ್ರೆ ನೀರಾವರಿಯ ಮೂಲ. ಮೂಲ ಹೌದು, ಈಗ ಆ ಜಮೀನಿಗೆ ನೀರಾವರಿ ಮೂಲ ಯಾವ್ದ ರೀತಿಯಿಂದ ಅಂತ, ಕೊಳವೆ ಬಾವಿಯಿಂದಲೋ ಅಥವಾ ತೆರೆದ ಬಾವಿಯಿಂದನೋ, ನಾಲೆಯಿಂದನೋ ಅಥವಾ ಇತರೆ ಕಾರಣಗಳಿಂದ ಇರ್ತದೆ. ಯಾವ ಕೆರೆಯಿಂದ ಬರೋದಾದ್ರೆ ಆ ನೀರಿನ ಮೂಲವನ್ನ ಅಲ್ಲಿ ದಾಖಲೆ ಮಾಡಿರ್ತದೆ. ಅಂತ ಅಂದ್ರೆ ಈ ಭೂಮಿನಲ್ಲಿ ಬೆಳೀತಾ ಇರತಕ್ಕಂತ ಬೆಳೆಗೆ ನೀರಿನ ಮೂಲ ಯಾವ್ದು, ಅದು ತೆರೆದಂತ ಬಾವಿ ಆಗಿರ್ಬೋದು, ಕೊಳವೆ ಬಾವಿ ಆಗಿರ್ಬೋದು, ನಾಲೆ ನೀರಾಗಿರ್ಬಹುದು, ಕೆರೆ ನೀರಾಗಿರ್ಬಹುದು, ಇನ್ನು ಬೇರೆ ಯಾವ್ದೇ ತರ ಪ್ರಕಾರದ್ದು. ಮೊದಲೆಲ್ಲ ಏತ ನೀರಾವರಿ ಅಂತ ಹೇಳಿ ಇರ್ತಾ ಇದ್ರು, ಮಾಡ್ಕೊಳ್ತಾ ಇದ್ರು, ಇನ್ನ ಭೂಮಿಯಲ್ಲಿ ಗುಂಡಿಗಳನ್ನ ತಗೊಂಡು ಮಾಡ್ಕೊಳ್ತಿದ್ರು. ಈ ಎಲ್ಲಾ ನೀರಾವರಿಯ ಮೂಲವನ್ನು ಕೂಡ ಇಲ್ಲಿ ನಮೂದಿಸ್ತಾರೆ. ಇನ್ನು ಈ ಕೃಷಿಗೆ ಭೂಮಿಗೆ ಬಂದಾಗ ಒಂದು ಮೂರು ಪ್ರಕಾರದನ್ನ ನಾವು ನೋಡ್ತೀವಿ, ಈ ಖುಷ್ಕಿ, ತರಿ ಮತ್ತೆ ಬಗಾಯ್ತು ಅಂತ. ಹೌದು, ಏನ್ ಸರ್ ಇದು? ಜಮೀನಿನಲ್ಲಿ ನಾವು ಮೂರು ವಿಧವಾಗಿ ವಿಂಗಡಿಸಬಹುದು. ಒಂದು ಖುಷ್ಕಿ ಜಮೀನ್ ಅಂತ. ಈ ಖುಷ್ಕಿ ಜಮೀನು ಅಂತಂದ್ರೆ ಮೂಲತಃ ಮಳೆ ಆಶ್ರಯದಿಂದ ಬೆಳೀತಕ್ಕಂಥದ್ದು, ಇದು ಖುಷ್ಕಿ. ಇನ್ನು ತರಿ ಜಮೀನ್ ಅಂದ್ರೆ ನೀರಾವರಿ ಸೌಲಭ್ಯ ಇರತಕ್ಕಂಥದ್ದು, ಯಾವುದೇ ಮೂಲದಿಂದ ಬಂದಿರಲಿ, ಅದು ಕೆರೆ ಆಗ್ಬಹುದು, ಹೊಳೆ ಆಗ್ಬಹುದು, ಯಾವ್ದು ಕೊಳವೆ ಬಾವಿ, ನೀ ಒಟ್ಟಾರೆ ನೀರಾವರಿ ಸೌಲಭ್ಯ ಅದಕ್ಕಿದೆ ಅನ್ನೋದಕ್ಕೆ ನೀವು ತರಿ ಅಂತಂದೆ, ತರಿಗೆ ಗದ್ದೆ ಅಂತಂತ ಹೇಳ್ತಾರೆ. ಇನ್ನು ಇದಕ್ಕಿಂತಲೂ ಉತ್ಕೃಷ್ಟವಾದದ್ದು ಅಂದ್ರೆ ಬಾಗಾಯ್ತು ತೋಟದ್ದು. ಇದು ಬಹಳ ಅಮೂಲ್ಯವಾದ ಜಾಗ, ಯಾವಾಗಲೂ ನೀರಿನ ಸೌಲಭ್ಯ ಇರ್ತದೆ, ಇದರಲ್ಲಿ ಒಳ್ಳೆಯ ಉತ್ಕೃಷ್ಟವಾದ ಬೆಳೆ ಆಗ್ತಕ್ಕಂಥದ್ದು. ಹೀಗೆ ಇದನ್ನ ಮೂರು ಭಾಗವಾಗಿ ನಾವು ಮಾಡಬಹುದು ಅಂತಂದ್ರೆ ವರ್ಷ ಪೂರ್ತಿ ಅಲ್ಲಿ ಸಾಗುವಳಿ ನಡೀತಾ ಇರ್ತದೆ. ಹೌದು, ಹೀಗೆ ಇದು ಖುಷ್ಕಿ ತರಿ ಮತ್ತೆ ಬಾಗಾಯ್ತು. ಹೌದದ್ದು. ಇನ್ನು ಒಂಬತ್ತನೇ ಕಾಲಮಿಗೆ ಬಂದ್ರೆ ಸ್ವಾಧೀನದ ರೀತಿ ಅಂತ ಹೇಳಿ ತಾವು ಹೇಳಿ. ಹೌದು, ಸ್ವಾಧೀನ ಅಂತ ಅಂದ್ರೆ ಭೂಮಿ ಹೇಗೆ ಬಂತು, ಇವನಿಗೆ ಯಾವ ರೀತಿ ಸ್ವಾಧೀನ ಆಯ್ತು, ಆ ಮೂಲ ಅಲ್ಲಿ ಇರ್ತದೆ. ಯಾವ್ಯಾವ ಪ್ರಕಾರದಲ್ಲಿ ಮಾಡ್ಕೋಬಹುದು ಸರ್? ಈಗ ಜಮೀನನ್ನ ಒಬ್ಬ ಮನುಷ್ಯ ಕಬ್ಜೆ ಅಥವಾ ಸ್ವಾಧೀನ ಪಡ್ಕೊಳ್ಬೇಕಾದ್ರೆ ಸರ್ಕಾರಿ ಜಮೀನು ಗೋಮಾಳವನ್ನು ಮಂಜೂರಾತಿಯಿಂದ ಪಡ್ಕೊಳ್ಳೋದ್ರಿಂದ ಒಂದು ರೀತಿ ಬರ್ತದೆ. ಎರಡನೇದು ಪಿತ್ರಾರ್ಜಿತವಾಗಿ ವಿಭಾಗ ಮಾಡಿಕೊಂಡಂತ ಜಮೀನು ಬರ್ತದೆ. ಭೂ ನ್ಯಾಯ ಮಂಡಳಿಯಿಂದ ಬಂದಂತ ಜಮೀನಾದ್ರೆ ಇವನಿಗೆ ಸ್ವಾಧೀನತೆ ಬಂದಿರ್ತದೆ. ಅದರಿಂದ ಮುಂದುವರೆದು ವಿಲ್ ಮಾಡ್ತಾರೆ, ಉಯಿಲು. ಈ ಉಯಿಲು ಮೂಲಕವಾಗಿ ಇವನಿಗೆ ಬರಬಹುದು, ಅಥವಾ ಇವನೇ ಸ್ವತಃ ಖರೀದಿಸಿದಂತ ಜಮೀನಾಗಿದ್ರೆ ಸ್ವಯಾರ್ಜಿತ ಜಮೀನಾಗಿರ್ಬಹುದು. ಇಷ್ಟು ವಿಧಾನದಿಂದ ಇವನಿಗೆ ಸ್ವಾಧೀನತೆ ಅಥವಾ ಕಬ್ಜೆಯ ರೀತಿ ಬರ್ತದೆ. ಹತ್ತನೇ ಕಾಲಂನಲ್ಲೂ ಕೂಡ ಸ್ವಾಧೀನತೆಯ ರೀತಿ ಅಂತ ಹೇಳಿದೆ. ರೀತಿ ಅಂದ್ರೆ ಈಗ ಈ ಪೂರ್ತಿ ಪಹಣಿನಲ್ಲಿ ಇವನಿಗೆ ಈ ಜಮೀನ್ ಹೇಗ್ ಬಂತು ಅಂತ ನಾವು ತಿಳ್ಕೊಳ್ಬೇಕಾದ್ರೆ ಅದರಲ್ಲಿ ನಮ್ಮ ಮ್ಯೂಟೇಷನ್ ದಾಖಲೆ ಅಥವಾ RR 516 ದಾಖಲೆಯ ನಂಬರ್ ಅನ್ನ ಅದ್ರಲ್ಲಿ ಬರ್ದಿರ್ತೀವಿ. ಈಗ ಕ್ರಯದಿಂದ ಬಂದ್ರೆ ಕ್ರಯ MR 100 ಅಂತ ಬರ್ದ್ಬಿಟ್ರಿ, ಅಥವಾ ಇದು ಮೂಲತಃ ಬಂದದ್ದು ಪಿತ್ರಾರ್ಜಿತವಾದ್ರೆ RR ಅಂತ ಬರ್ದ್ಬಿಟ್ಟಿರ್ತೀವಿ. ಆ ನಂಬರ್ ಅನ್ನು ತೆಗೆದು ನಾವು RR 516 ಅಲ್ಲಿ ನೋಡಿದ್ರೆ ಇವ್ರಿಗೆ ಯಾರಿಂದ ಬಂತು, ಹೇಗ್ ಬಂತು ಅಂತ ಅವ್ರ ಮಾಹಿತಿ ಅದನ್ನ ನಾವೇ ಅದನ್ನ ಈಗ ನಾವು ಅಪ್ಡೇಟ್ ಮಾಡಬಹುದು, ದಾಖಲಾತಿಯನ್ನ ಮಾಡಬಹುದು. ಈ ಪಹಣಿನಲ್ಲಿ ಇಷ್ಟು 12 ಕಾಲಂ ಇರುತ್ತೆ. 12 ಕಾಲಂ ಕೂಡ ಪ್ರತಿಯೊಂದು ಕಾಲಂಲ್ಲೂ ಏನೇನು ಇರುತ್ತೆ ಅನ್ನುವಂಥದ್ದನ್ನ ತಾವು ಹೇಳಿದ್ರಿ. ಈಗ ನಮ್ಮ ಜಮೀನನ್ನ ಪಹಣಿಯನ್ನ ತೆಗೆದು ನೋಡಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಯಾವ್ಯಾವ್ದು ಏನೇನು ಅಂತ ಹೇಳಿ. ಮೊದಲು ಅರ್ಥ ಆಗ್ತಾ ಇರಲಿಲ್ಲ, ಈಗ ನೀವು ಹೇಳಿದ್ಮೇಲೆ ಅದು ಅರ್ಥ ಆಗುತ್ತೆ. ಇದುವರೆಗೆ ಕೃಷಿ ಭೂಮಿಯ ವಿವಿಧ ದಾಖಲಾತಿಗಳು ಹಾಗೂ ಅದರ ಮಹತ್ವ ಈ ಕುರಿತಂತೆ ಅರಕಲಗೂಡು ತಾಲೂಕು ರಾಮನಾಥಪುರದ ಕಂದಾಯ ಇಲಾಖೆಯ ನಿವೃತ್ತ ಉಪತಹಸೀಲ್ದಾರ್ ಜಿಆರ್ ರಾಜು ಅವರೊಂದಿಗಿನ ಸಂದರ್ಶನದ ಮೊದಲನೇ ಭಾಗವನ್ನ ಕೇಳಿದಿರಿ. ಇವರ ಸಂದರ್ಶನದ ಅಂತಿಮ ಭಾಗವನ್ನ ನಾಳಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ರೈತ ಬಾಂಧವರೇ, ಕೃಷಿ ಭೂಮಿಯ ವಿವಿಧ ದಾಖಲಾತಿ ಹಾಗೂ ಅದರ ಮಹತ್ವ ಕುರಿತಂತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ರಾಜು ಅವರನ್ನ ದೂರವಾಣಿ ಮುಖಾಂತರ ಸಂಪರ್ಕಿಸಬಹುದು. ಅವರ ಮೊಬೈಲ್ ಸಂಖ್ಯೆ 9449909931. ಸಂಖ್ಯೆ ಮತ್ತೊಮ್ಮೆ 9449908091. ಗಮನಿಸಿ ರೈತ ಬಾಂಧವರೇ, ಇವರ ಸಂದರ್ಶನದ ಅಂತಿಮ ಭಾಗವನ್ನ ನಾಳಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ಕೇಳಿದರೆ ರೈತರಿಗಾಗಿನ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ, ಈಗ ವೇಳೆ 7:20. ಇನ್ನು ಮುಂದೆ ಆಲಿಸಿ ಕಾರ್ಯಕ್ರಮ ಗೀತಗಾನ. ಇಂದಿನ ಗೀತಗಾನದಲ್ಲಿ ಕೇಳಿ ಕೃಷಿ ಗೀತೆಗಳು. ಕೃಷಿ ಗೀತೆಗಳಲ್ಲಿ ಆರಂಭಕ್ಕೆ ಕೇಳಿ ಜಾನುವಾರುಗಳ ಪ್ರಾಮುಖ್ಯತೆ ಕುರಿತಂತಹ ಒಂದು ಗೀತೆ. ಈ ಗೀತೆಯ ಸಾಹಿತ್ಯ ವಿಜಯ್ ಅಂಗಡಿ ಅವರದು. ಗೀತೆಯನ್ನು ಹಾಡಿದ್ದಾರೆ ಬಿಎ ಗಣೇಶ್, ಕಡ್ಲೇರ ತುಳಸಿ ಮೋಹನ್ ಮತ್ತು ಚಂದ್ರಕಲಾಮೂರ್ತಿ. ಇರಲಿ ನಿಮ್ಮಲಿ ಜಾನುವಾರುಗಳು, ಇರಲಿ ನಿಮ್ಮಲಿ ಜಾನುವಾರುಗಳು, ಅವೆ ಜೀವಂತ ಗೊಬ್ಬರದ ಮೂಲಗಳು, ಅವೆ ಜೀವಂತ